ಕೆಲ್ಸಕ್ ಬರೋಕೆ ಕಷ್ಟ ಆಯ್ತೈತೆ. ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ ಮೋರೆ. ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣ ಮೋರೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದುಡ್ಡು ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಚೈತ್ರ ಜಿ ಅಂತ. ನಾನು ಕತ್ತಲೆಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನನ್ನ ವಿಷಯ ಬಂದು ಕೃಷಿ ವಿಸ್ತರಣೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಸುಬಬುಲ್ ಮೇವಿನ ಬಳಕೆ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡುತ್ತೇನೆ. ಸುಬಬುಲ್ ಮೇವು, ಇದು ಮುಂಚೆ ಎಲ್ಲ ರೈತರು ಕೂಡ ಉಪಯೋಗಿಸುತ್ತಿದ್ದ ಮೇವು. ಯಾಕಂತ ಹೇಳಿದ್ರೆ ಈ ಒಂದು ಮೇವು ಹಸುಗಳಿಗೆ ಅಥವಾ ಎಲ್ಲ ಪಶುಗಳಿಗೆ ಬಹಳ ಪ್ರಿಯಕರವಾದ ಮೇವು ಕೂಡ. ಯಾಕಂದ್ರೆ ಇದು ತುಂಬಾ ರುಚಿಕರ ಹಾಗೂ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಇತ್ತೀಚೆಗೆ ರೈತರು ಇದನ್ನು ಬೆಳೀತಾ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಅದರದೇ ಆದ ಸ್ವಭಾವಗಳಿವೆ. ಯಾವುದಂತ ಹೇಳಿದ್ರೆ ಇದು ಬೀಜ ಒಡೆಯುವ ಸ್ವಭಾವದ ಒಂದು ಮೇವು. ಅಂದರೆ ಇದ್ರ ಬೀಜ ಗಾಳಿಗೆ ಒಡೆದಾಗ ಎಲ್ಲೆಲ್ಲಿ ಇದರ ಬೀಜಗಳು ಬೀಳುತ್ತವೋ ಅಲ್ಲೆಲ್ಲ ಕೂಡ ಈ ಬೆಳೆಗಳು, ಅಂದರೆ ಈ ಗಿಡಗಳು ಉತ್ಪಾದನೆ ಆಗ್ತವೆ. ಅಂದರೆ ಈ ಗಿಡಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಇದು ಯಾವಾಗ ಈ ಬೀಜ ಒಡೆತದೋ ಇದು ಕಳೆಯಾಗಿ ಮಾರ್ಪಾಡಾಗುತ್ತದೆ. ಮತ್ತು ಈ ಮೇವಿನ ಗಿಡ ಸಿಲ್ಲಿಟ್ ಕೀಟದ ಬಾಧೆಗೆ ಒಳಗಾಗುತ್ತದೆ. ಅದಕ್ಕೆ ಈಗಿನ ರೈತ ಬಾಂಧವರು ಸುಬಬುಲ್ ಮೇವನ್ನ ಯಾವುದಕ್ಕೂ ಬಳಸ್ತಾ ಇಲ್ಲ. ಆದರೆ ಇದಕ್ಕೆ ಪರ್ಯಾಯ ವಿಧಾನವಾಗಿ, ಈ ಎಲ್ಲ ಸಮಸ್ಯೆಗೆ ಪರ್ಯಾಯವಾಗಿ ನಾರಿ ನೀರ್ಬೀಜ ಎಂಬುವ ಹೊಸ ತಳಿಯನ್ನು ನಿಂಬಳ್ಕರ್ ಕೃಷಿ ಸಂಶೋಧನಾ ಕೇಂದ್ರ ಮಹಾರಾಷ್ಟ್ರದವರು ಬಿಡುಗಡೆ ಮಾಡಿದ್ದಾರೆ. ಈ ನಾರಿ ನಿರ್ಬೀಜ ಅನ್ನುವ ಸುಬಬುಲ್ ವೆರೈಟಿ ಯಾಕೆ ಈ ಥರ ಹೆಸರು ಬಂದಿದೆ ಇದಕ್ಕೆ ಅಂತ ಹೇಳಿದ್ರೆ, ಈ ಸುಬಬುಲ್ ತಳಿಯು ಯಾವುದೇ ಬೀಜವನ್ನು ಉತ್ಪಾದನೆ ಮಾಡುವುದಿಲ್ಲ ಹಾಗೂ ಇದು ಕಳೆಯಾಗಿ ಮಾರ್ಪಾಡಾಗುವುದಿಲ್ಲ ಹಾಗೂ ಮೂರನೆಯದಾಗಿ ಇದು ಸಿಲ್ಲಿಟ್ ಕೀಟದ ಬಾಧೆಗೆ ಒಳಗಾಗುವುದಿಲ್ಲ. ಇಷ್ಟು ಉತ್ತಮ ತಳಿಯನ್ನು ಬಿಡುಗಡೆ ಮಾಡಿದ್ದರೂ ಕೂಡ ಇದನ್ನು ಹೆಚ್ಚು ರೈತರು ಉಪಯೋಗಿಸುತ್ತಿಲ್ಲ. ಯಾಕೆ ಅಂದರೆ ಇದರ ಅವೈಲಬಿಲಿಟಿ, ಅಂದರೆ ಇದು ಎಲ್ಲ ಕಡೆ ಸಿಗ್ತಾ ಇಲ್ಲ, ಕೇವಲ ಕೆಲವು ಸಂಶೋಧನೆ ಕೇಂದ್ರಗಳಲ್ಲಿ ಮಾತ್ರ ಸಿಗ್ತಾ ಇದೆ. ಸೊ ನಿಮ್ಮ ಹತ್ತಿರದ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಈ ಮೇವಿನ ಬೆಳೆಯನ್ನು ತಂದು ನಿಮ್ಮ ಹೊಲ ಗದ್ದೆಗಳಲ್ಲಿ ಹಾಕಿದರೆ, ಇದನ್ನು ಮೇವಾಗಿ ನಿಮ್ಮ ಹಸುಗಳಿಗೆ ಉಣಿಸಿದರೆ ಅದರ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅದರ ಬೆಳವಣಿಗೆ ಹೆಚ್ಚಾಗುತ್ತದೆ. ಹಸುವಿನ ಹಾಲಿನ ಉತ್ಪಾದನೆಯೂ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೆಚ್ಚ ಕೂಡ ಕಡಿಮೆಯಾಗುತ್ತದೆ. ಅದಕ್ಕೆ ಹೊಸ ತಳಿ ಬಂದಿರುವ ನಾರಿ ನಿರ್ಬೀಜ ತಳಿಯು ಬಹಳ ಕಡೆ ಲಭ್ಯವಿಲ್ಲ ಹಾಗೂ ಇದು ಎಲ್ಲರಿಗೂ ಗೊತ್ತಿಲ್ಲ. ಇದು ಉಪಯೋಗಿಸಿದಾಗ ನಮಗೆ ತುಂಬ ಉಪಯೋಗಗಳನ್ನ ಪಡ್ಕೋಬಹುದು ಮತ್ತು ಹೆಚ್ಚಿನ ಇಳುವರಿ ಕೂಡ ಇರುತ್ತದೆ ಹಾಗೂ ಹೆಚ್ಚಿನ ಕಟಾವು ಕೂಡ ನಾವು ಮಾಡಬಹುದು. ಒಂದು ಕಟಾವಿಗೆ ಜಾಸ್ತಿ ಇಳುವರಿ ಕೂಡ ನಮಗೆ ಸಿಗುತ್ತದೆ ಹಾಗೂ ನಮ್ಮ ಹಸುವಿಗೂ ಕೂಡ ಒಳ್ಳೆಯ ನಾವು ಸಮತೋಲನ ಆಹಾರವನ್ನು ನಾವು ಕೊಡಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9845212182. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು, ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತು ಬಳಕೆ ಕುರಿತು ಹಿರಿಯೂರು ಬಬ್ಬೂರು ಫಾರ್ಮ್ನ ಜೀವಸುಧಾ ಗ್ರೀನ್ ಟೆಕ್ ಪ್ರೈವೇಟ್ ಲಿಮಿಟೆಡ್ನ ರಾಜೇಂದ್ರ ಜಿ ಮಾವಿನ ಕುರುವೆ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇದೀನ್ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಉದ್ಯಮಿಯಾಗಿ ಇರತಕ್ಕಂತ ರಾಜೇಂದ್ರ ಜಿ ಮಾವಿನ ಕುರುವೆ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನ ಕೃಷಿಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತು ಬಳಕೆ ಬಗ್ಗೆ ನಮ್ಮ ರೈತ ಬಂದ ಸಾಕಷ್ಟು ಮಾತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮೊದಲಿಗೆ ನಾವು ಈ ಕೃಷಿಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತು ಬಳಕೆ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ ಅಂತ ಸರ್. ಈಗ ಪ್ರಾರಂಭದಲ್ಲಿ ಜೈವಿಕ ಗೊಬ್ಬರ ಅಂದ್ರೆ ಏನು ಸರ್? ಜೈವಿಕ ಗೊಬ್ಬರ ಅಥವಾ ಜೈವಿಕ ಕೀಟನಾಶಕಗಳು ಅಂದ್ರೆ, ಇವಾಗ ನಮ್ಮ ಭೂಮಿನಲ್ಲಿ ನಾವೇನು ಯೂರಿಯಾ ಅದನ್ನೆಲ್ಲ ಕೊಡ್ತೀವಿ, ಅದು ಸ್ಥಿರವಾಗಿರಬೇಕು. ಅದು ಇವಾಗ ನಮ್ಮ ಸಕ್ಕರೆ ಹೇಗೆ ನಾವು ಕರಗಿದ್ರೆ ಮಾತ್ರ ಸಿಹಿಯನ್ನು ಕೊಡುತ್ತೋ, ಹಾಗೆ ನಾವು ಏನು ಗೊಬ್ಬರ ಕೊಟ್ಟಿರ್ತೀವಿ ಅದು ಕರಗಿದ್ರೆ ಮಾತ್ರ ಗಿಡ ಎಳ್ಕೊಳ್ಳಿಕ್ಕೆ ಚಾನ್ಸ್ ಇರುತ್ತೆ. ಹಂಗಿರುವಾಗ ಈ ಕರಗಿಸೋ ಅಂತ ಕೆಲಸ ಮಾಡೋದು ಈ ಜೈವಿಕ ಶಿಲೀಂಧ್ರಗಳಾಗಿರ್ಬೋದು ಅಥವಾ ದುಂಡಾಣುಗಳಾಗಿರ್ಬೋದು, ಇವುಗಳು ಈ ಕೆಲಸ ಮಾಡುತ್ತೆ. ಇವಾಗ ಅದು ಏನು ಅಂದ್ರೆ, ಅದು ಕಣ್ಣಿಗೆ ಕಾಣಿಸದೇ ಇರುವಂತ ಶಿಲೀಂಧ್ರಗಳಾಗಿರುತ್ತೆ ಅಥವಾ ದುಂಡಾಣುಗಳಾಗಿರುತ್ತೆ. ಅವು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಾವೇನ್ ಕೊಟ್ಟಿರ್ತೀವಿ ಯೂರಿಯಾ ಅಥವಾ ಏನೇ ರಂಜಕ ಕೊಟ್ಟಿರ್ಬೋದು ಏನೇ ಕೊಟ್ಟಿರ್ಬೋದು, ಅದನ್ನ ಕರಗಿಸಿ ಅದು ಗಿಡ ಎಳ್ಕೊಳ್ಳೋ ರೀತಿ ಮಾಡುತ್ತೆ. ಅದರಿಂದ ಏನೇನಾಗತ್ತೆ ಅಂದ್ರೆ, ಅದ್ರ ಕೆಲವೊಂದು ಆಂಟಿಬಯೋಟಿಕ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಅದರಿಂದ ಕೆಲವೊಂದು ರೋಗಗಳು ಬಾರದೇ ಇರುವಂತೆ ನೋಡ್ಕೊಳತ್ತೆ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ್ಲೇ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಲಿ ಏನೇ ಮಾಡ್ಲಿ, ಈ ಜೈವಿಕ ಶಿಲೀಂಧ್ರನಾಶಕಗಳಾಗಿರ್ಲಿ ಅಥವಾ ಜೈವಿಕ ದುಂಡಾಣುಗಳಾಗಿರ್ಲಿ ಅದನ್ನ ಉಪಯೋಗ ಮಾಡ್ಬೇಕು. ಇದು ಭೂಮಿನಲ್ಲಿ ಆಲ್ರೆಡಿ ಇರತ್ತೆ, ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮಗೆ ಕಳೆ ಜಾಸ್ತಿ ಆದಾಗ ಕಳೆನಾಶಕ ಹೊಡಿತಾ ಇದೀವಿ. ಕಳೆನಾಶಕ ಎಲ್ಲ ಹೊಡೆದಾಗ ಉಪಯೋಗ ಬರುವಂತ ಈ ಜೈವಿಕ ದುಂಡಾಣುಗಳು ಸತ್ತೋಗತ್ತೆ. ಅದರಿಂದ ನಾವು ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ನಾವು ಇದನ್ನ ಬೆಳೆಸಿ ಮತ್ತೆ ಭೂಮಿಗೆ ಕೊಡಬೇಕಾಗಿ ಬರ್ತಾ ಇದೆ ಇವಾಗಿನ ಕಾಲದಲ್ಲಿ. ಸರ್, ಈಗ ಇದರಲ್ಲಿ ಟ್ರೈಕೋಡರ್ಮಾ ಮತ್ತು ಸೂಡಮನಸ್ ಎಲ್ಲ ಇರುತ್ತಲ್ಲ, ಇವು ಯಾವ ರೀತಿ ನಮ್ಮ ಭೂಮಿಯಲ್ಲಿ ಕಾರ್ಯನಿರ್ವಹಿಸ್ತವೆ, ಅದ್ರ ಕೆಲಸ ಏನೇನಿರುತ್ತೆ ಸರ್? ಇವಾಗ ನಾವು ಮೊದಲು ಎರಡ್ ಬಗ್ಗೆ ಮಾತಾಡೋಣ. ಒಂದು ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ಬಗ್ಗೆ ಮಾತಾಡೋಣ. ಟ್ರೈಕೋಡರ್ಮಾ ಶಿಲೀಂಧ್ರವು ಒಂದು ಮಾದರಿ ರೋಗಾಣು ನಾಶಕವಾಗಿದೆ, ಯಾಕಂದ್ರೆ ಅದು ಬಹಳ ಶೀಘ್ರವಾಗಿ ಬೆಳ್ಕೊಳತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ, ಬೇರೆ ಹಾನಿಕಾರಕ ಶಿಲೀಂಧ್ರನಾಶಕಗಳೇನಿರುತ್ತೆ ಅವಕ್ಕೆ ಆಹಾರ ಸಿಗದೆ ಇರುವಂತೆ ಆಗತ್ತೆ. ಆದ್ರಿಂದ ಅವುಗಳು ಬಂದಿ ಬೇರಿಗೆ ಅಂಟ್ಕೊಳೋದಾಗ್ಲಿ, ಕೊಳೆ ರೋಗ ಬರುವಂತದ್ದಾಗ್ಲಿ, ಅವುಗಳನ್ನ ಇದು ತಡೆಯತ್ತೆ. ಇದು ಬೇರ್ ಸಮೀಪದಲ್ಲಿ ಬೆಳೆಯೋದ್ರಿಂದ ಅತ್ಯಂತ ಪ್ರಬಲವಾದ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳನ್ನು ಬೇರ್ಗಳಿಂದ ರಕ್ಷಣೆ ಮಾಡುತ್ತೆ. ಇಂಥ ಸಾಮರ್ಥ್ಯ ಹೊಂದಿರೋದ್ರಿಂದ ಇದನ್ನ ಬಹಳವಾಗಿ ಬಳಕೆ ಮಾಡ್ತಾರೆ. ಮತ್ತೆ ಇದು ಶೀಘ್ರವಾಗಿ ಬೆಳೆಯೋದ್ರಿಂದ ಇದು ನಿಮಗೆ ಭೂಮಿನಲ್ಲಿ ಹಾಕಿದ್ರೆ ವೇಸ್ಟ್ ಆಗೋ ಚಾನ್ಸಸ್ ಕಮ್ಮಿ ಇರಲ್ಲ, ಯಾಕಂದ್ರೆ ಅದನ್ನ ನೀವು ಬೇರೆ ಏನ್ ಶಿಲೀಂಧ್ರಗಳಿಂದ ಏನ್ ಹಾನಿ ಆಗತ್ತೆ, ಅದಕ್ಕೆ ಏನ್ ಆಹಾರ ಸಿಗತ್ತೆ ಅದನ್ನ ಇದು ತಿನ್ಬಿಡತ್ತೆ. ಹಂಗಾಗಿ ಇದನ್ನ ಬೆಳೆಸಬೇಕಾಗತ್ತೆ. ಈ ಟ್ರೈಕೋಡರ್ಮಾನ ಮಣ್ಣು ಯಾವ ರೀತಿ ಸೇರಿಸ್ಬೇಕಂತೀರ ಸರ್? ಮಣ್ಣಿಗೆ ಬೆರೆಸೋದು ಇದನ್ನ ಹೇಗೆ ಅಂದ್ರೆ, ನೀವು ಇದರಲ್ಲಿ ಮೂರ್ ವಿಧಾನ ಇದೆ. ನೀವು ಒಂದು ಮಣ್ಣಿಗೆ ಬೆರೆಸಬಹುದು, ಒಂದು ಬೀಜೋಪಚಾರ ಮಾಡಬಹುದು, ಒಂದು ಸಸ್ಯ ಬೇರುಗಳಿಗೆ ಉಪಚರಿಸಬಹುದು. ಇದನ್ನ ಫಸ್ಟ್ ನೀವು ಮಣ್ಣಿಗೆ ಬರ್ಸೋದು ಯಾಕೆ ಅಂದ್ರೆ, ನೀವೇನ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನ ರೆಡಿ ಮಾಡ್ತೀರಿ, ಆ ಟೈಮ್ನಲ್ಲಿ ನೀವು ಕೊಡುಗೆ ಗೊಬ್ಬರ ಕೊಡ್ತೀರಿ. ಆ ಕೊಡುಗೆ ಗೊಬ್ಬರ ಕೊಡ್ಬೇಕಾದ್ರೆ 1 ಕೆಜಿ ಟ್ರೈಕೋಡರ್ಮಾ ಆಗಿರ್ಬೋದು ಅಥವಾ ಇನ್ನು ಮುಂದೆ ನಾವು ಮಾತಾಡೋ ದುಂಡಾನು ಆಗಿರುವಂತ ಸುಡೋಮೊನಸ್ ಬಗ್ಗೆ ಆಗಿದ್ರು ಆಗಿರ್ಬೋದು, ಅದನ್ನ 1 ಕೆಜಿನ ನಾವು ಈ ಕೊಡುಗೆ ಗೊಬ್ಬರಕ್ಕೆ ಸೇರಿಸ್ಬೇಕು. ಈ ಕೊಡುಗೆ ಗೊಬ್ಬರಕ್ಕೆ ಸೇರಿಸ್ಬೇಕಾದ್ರೆ ಗೊಬ್ಬರನ ಚಂದ ಮಾಡಿ ಹರಡಿ, ಆಮೇಲೆ ಇದು ಪೌಡರ್ ಫಾರ್ಮ್ ನಲ್ಲಿರತ್ತೆ, ಟಾಲ್ಕ್ ಪೌಡರ್ ನಲ್ಲಿ ಮಿಕ್ಸ್ ಮಾಡಿ ಇದನ್ನ ಕೊಟ್ಟಿರ್ತಾರೆ. ಆ ಪೌಡರ್ ಫಾರ್ಮ್ ನಲ್ಲಿರೋದನ್ನ ಪೌಡರ್ನ ಚೆಲ್ಬೇಕು ಈ ಹರಡಿರೋ ಗೊಬ್ಬರದ ಮೇಲೆ, ಆಮೇಲೆ ಅದನ್ನ ಮತ್ತೆ ಸೇರಿಸ್ಬೇಕು. ಸೇರಿಸಾದ್ಮೇಲೆ ಅದನ್ನ ನೀವು ಗರಿಯಿಂದ ಮುಚ್ಚಿಡ್ಬೇಕು. ಇದರಲ್ಲಿ ಒಂದು ಮುಖ್ಯ ಅಂಶ ಏನು ಅಂದ್ರೆ, ನೀವು ಅದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ಅಂದ್ರೆ ನೀರಿನ ಅಂಶ ಇರಬೇಕು, ತೇವಾಂಶ ಇರಬೇಕು. ನೀವು ಅದನ್ನ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ಹೊರತು ಅದರಿಂದ ನೀರು ಹೊರಗಡೆ ಚೆಲ್ಲೋಗ್ಬಾರ್ದು. ಆದ್ರಿಂದ ಏನಾಗತ್ತೆ ಅಂದ್ರೆ, ಅದರಲ್ಲಿ ಮಾಯಿಶ್ಚರ್ ಇರೋದ್ರಿಂದ ಅದು ಬೆಳವಣಿಗೆಗೆ ಹೆಲ್ಪ್ ಆಗತ್ತೆ. ಈ ಮಾಯಿಶ್ಚರ್ ಕಂಟೆಂಟ್ ಅನ್ನು ನೀವು ಮೇಂಟೈನ್ ಮಾಡೋದು ಹೇಗೆ ಅಂದ್ರೆ, ನೀವು ಅಡಿಕೆ ಗರಿಗಳಿರತ್ತೆ, ಅಡಿಕೆ ಗರಿಗಳು ಅಥವಾ ಗೋಣಿ, ಅದನ್ನ ಈ ಮಿಕ್ಸ್ ಮಾಡಿರೋ ಗೊಬ್ಬರದ ಮೇಲೆ ಮುಚ್ಚಿಡ್ಬೇಕು. ಪ್ರತಿ 3-4 ದಿವಸಕ್ಕೆ ಒಂದ್ಸತಿ ಇದನ್ನ ತಿರುವು ಹಾಕ್ತಾ ಇರಬೇಕು. ಆಮೇಲೆ 15-20 ದಿವಸ ಆದ್ಮೇಲೆ ನೀವು ಮಣ್ಣಿಗೆ ಬರ್ಸ್ಬೇಕು. ಯಾಕೆ 15-20 ದಿವಸ ಇದನ್ನ ಯಾಕೆ ಹಿಂಗ್ ಮಾಯಿಶ್ಚರ್ ಇಡ್ಬೇಕು ಅಂದ್ರೆ, ನೀವು ಏನ್ 1 kg ಟ್ರೈಕೋಡರ್ಮ ಅಥವಾ ಸೂಡೋಮೊನಸ್ ಅನ್ನು ತಗೊಂಡೋಗಿರ್ತೀರಿ, ಅದು 3-4 ಪಟ್ಟು ಅಭಿವೃದ್ಧಿ ಆಗತ್ತೆ. ಆದ್ರಿಂದ ನೀವು ಏನು ಭೂಮಿಗೆ ಬರ್ಸ್ತಿರೋ ಅವಾಗ ಅದಕ್ಕೆ ಭೂಮಿನಲ್ಲಿರೋ ಕಂಟೆಂಟ್ ಜಾಸ್ತಿ ಆಗಿರತ್ತೆ. ಈಗ ಮಣ್ಣಿಗೆ ಸೇರ್ಸೋದು ಹೇಳಿದ್ರಿ ಸರ್, ಮತ್ತೆ ಇನ್ನೆರಡು ಹೇಳಿದ್ರಿ, ಬೀಜೋಪಚಾರ ಮಾಡಬಹುದು ಅಥವಾ ಬೇರುಗಳಿಗೆ ಉಪಚರಿಸಬಹುದು ಅಂತಂದ್ರೆ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಏನು ಅಂದ್ರೆ, ಇದು ಮಣ್ಣಿಗೆ ಸೇರ್ಸೋದ್ರಿಂದ ನಿಮ್ದು ಭೂಮಿ ರೆಡಿ ಆಗಿರತ್ತೆ. ಇವಾಗ ಭೂಮಿನಲ್ಲಿ ನಿಮ್ದು ಏನ್ ಇರಬೇಕೋ ಸತ್ವಾಂಶಗಳು ಇರತ್ತೆ. ಆಮೇಲೆ ನೀವು ಏನ್ ಮಾಡೋದಂದ್ರೆ, ಬೀಜೋಪಚಾರ ಮಾಡಬೇಕು ಅಂತ ಹೇಳ್ತೀವಿ. ಬೀಜೋಪಚಾರ ಯಾಕೆ ಮಾಡಬೇಕು ಅಂದ್ರೆ, ಈ ನೀವು ಏನ್ ಬೀಜಗಳನ್ನು ಬಿತ್ತತೀರಿ, ಬಿತ್ತಿದ ತಕ್ಷಣ ಅದು ಮೊಳಕೆ ಹೊಡೆದು ಬೇರ್ ಬಿಡ್ಲಿಕ್ಕೆ ಶುರು ಆಗತ್ತೆ. ಆ ಬೇರು ಅವಾಗ ನೀವು ಸಣ್ಣವರಿದ್ದಾಗ ನಿಮಗೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರತ್ತೆ. ಅದೇ ರೀತಿ ಗಿಡಗಳಿಗೂ ಹಾಗೆ, ಬೇರಿಗೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರತ್ತೆ. ಇದನ್ನ ನೀವು ಆರ್ಟಿಫಿಷಿಯಲಿ ನೀವು ಬೀಜೋಪಚಾರ ಮಾಡಿದ್ರೆ, ಅವಾಗ ಬೇರೆ ರೋಗಾಂಶ ರೋಗ ತರುವಂತ ದುಂಡಾಣುಗಳು ಬಂದು ಇದಕ್ಕೆ ಅಟ್ಯಾಕ್ ಆಗದ ರೀತಿ ಇದನ್ನ ಒಂದು ಕವಚ ಮಾಡತ್ತೆ. ಇದನ್ನ ಬೀಜೋಪಚಾರ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇವಾಗ ಬೀಜೋಪಚಾರ ಮಾಡಬೇಕು ಅಂದ್ರೆ, ಏನು ನೀವು ಪೌಡರ್ ಫಾರ್ಮ್ ನಲ್ಲಿ ತಗೊಂಡೋಗಿರ್ತೀರಿ, ಅದನ್ನ ಅಂಟು ದ್ರವಣದ ಜೊತೆಗೆ ಮಿಕ್ಸ್ ಮಾಡಿ ಆಮೇಲೆ ನೀವು ಅದನ್ನ ಒಣಗಿಸ್ಬೇಕು. ಅದನ್ನ ಈ ಅಂಟು ದ್ರವಣ ಮಾಡೋದು ಹೇಗೆ, ಅಂಟು ದ್ರವಣ ಮಾಡೋದಕ್ಕೆ ನೀವು ನೀರಿನಲ್ಲಿ 25 gram ಬೆಲ್ಲ ಅಥವಾ ಸಕ್ಕರೆನ 1/2 liter ನೀರಿಗೆ ಹಾಕ್ಬೇಕು. ಒಂದು 15 ನಿಮಿಷ ಕಾಯಿಸ್ಬೇಕು. ಅದನ್ನ ಅದು ಕಾಯಿಸಿ ಆಮೇಲೆ ಆರ್ಬೇಕು. ಅದು ಆರೋವರೆಗೂ ನೀವು, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನೀವು ಬಿಸಿ ಅಂಟು ದ್ರವಣಕ್ಕೆ ನೀವು ಪೌಡರ್ ಹಾಕ್ಬಿಟ್ರೆ ಸತ್ತೋಗ್ಬಿಡತ್ತೆ ಅಲ್ಲ. ಅದು ಆರಿದ್ಮೇಲೆ ಅದಕ್ಕೆ ನೀವು ಏನು 200 gram ಟ್ರೈಕೋಡರ್ಮ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಡ್ರೈ ಮಾಡ್ಬೇಕು. ಅದು ಮಿಕ್ಸ್ ಮಾಡಿದ್ಮೇಲೆ ಬೀಜನು ಅದ್ರ ಜೊತೆಗೆ ಸೇರಿಸಿ ಆಮೇಲೆ ಬೀಜನ ಚಂದ ಮಾಡಿ ನೆರಳಲ್ಲಿ ಹರಡ್ಬೇಕು. ನೆರಳಲ್ಲಿ ಹರಡ್ದಾಗ ಏನಾಗತ್ತೆ ಅಂದ್ರೆ, ಅವಾಗ ಅಂಟ್ಕೊಳತ್ತೆ ಅದು ಬೀಜಕ್ಕೆ. ಮತ್ತೆ ಬೀಜನು ತುಂಬಾ ಅಂಟ್ಕೊಂಡಿದ್ರೆ ಅವಾಗ ತೊಂದರೆ ಆಗತ್ತೆ, ನಿಮಗೆ ಗಂಟು ಗಂಟಾದಂಗೆ ಆಗತ್ತೆ. ಒಂದೊಂದು ಬೀಜ ಒಂದೊಂದಕ್ಕೆ ಬಿತ್ಬೇಕಾದ್ರೆ ಇದ್ಬೇಕಾ ಅಥವಾ ಹಾಗೆ. ಆದ್ರಿಂದ ಅದು ನೀವು ಬೀಜನ ನೆರಳಲ್ಲಿ ಒಣಗಿಸೋದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರತ್ತೆ. ಅದು ಮಾಡಿದ್ಮೇಲೆ ಅದು ಬೀಜೋಪಚಾರ ಆದಂಗೆ ಆಮೇಲೆ ನೀವು 1-4 hours ಬಿಟ್ಟು ಬಿತ್ತನೆ ಮಾಡ್ಲಿಕ್ಕೆ ಶುರು ಮಾಡಬಹುದು. ಈ ಬೀಜೋಪಚಾರದ ಹೇಳಿದ್ರಿ ಸರ್, ಮತ್ತೆ ಈ ಸಸ್ಯದ ಬೇರುಗಳಿಗೂ ಉಪಚಾರ ಮಾಡಬಹುದು ಅಂತ ಹೇಳಿದ್ರೆ, ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರಾ? ಸಸ್ಯದ ಬೇರುಗಳಿಗೆ ಉಪಚಾರ ಮಾಡೋದಂದ್ರೆ, ಕೆಲವೊಂದು ಬೆಳೆಗಳನ್ನು ನಾವು ಬೀಜ ಬಿತ್ತಿ ಮಾಡ್ತೀವಿ, ಕೆಲವೊಂದು ಸಸ್ಯ ಆದ್ಮೇಲೆ ಮತ್ತೆ ನಾಟಿ ಮಾಡ್ತೀವಿ, ನೀವು ಭತ್ತ ಅಂತ ಬೆಳೆಗಳನ್ನು. ಅವಾಗ ಏನ್ ಮಾಡ್ಬೇಕು ಅಂದ್ರೆ, 1 kg ಟ್ರೈಕೋಡರ್ಮ ಶಿಲೀಂಧ್ರ ನಾಶಕವನ್ನ 20 liter ನೀರಿನಲ್ಲಿ ಬೆರೆಸಿ ಬೇರನ್ನ 1/2 hour ನೆನೆಸಿಡ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ, ಬೇರ್ಗಳಿಗೆ ಈ ಶಿಲೀಂಧ್ರ ನಾಶಕ ಅಂಟ್ಕೊಳತ್ತೆ. ಅದರಿಂದ ಆಮೇಲೆ ನೀವು ನಾಟಿ ಮಾಡಿದ್ರೆ ಆ ಬೇರಿಗೆ ಆ ರೋಗ ನಿರೋಧಕ ಶಕ್ತಿ ಬಂದಿರತ್ತೆ. ಯಾವ ಬೆಳೆಗಳಿಗೆ ಇದನ್ನ ಉಪಯೋಗಿಸ್ಬೋದು ಅಂತೀರ? ಇದು ಆಲ್ಮೋಸ್ಟ್ ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡ್ಬೋದು. ಎಣ್ಣೆ ಕಾಳು ಬೆಳೆಗಳು, ಅದ ಶೇಂಗಾ, ಸೂರ್ಯಕಾಂತಿ, ವಾಣಿಜ್ಯ ಬೆಳೆ ಆದ ಹತ್ತಿ, ದ್ವಿದಳ ಧಾನ್ಯ ಬೆಳೆಗಳಾದ ತೊಗರಿ, ಕಡಲೆ, ತರಕಾರಿ ಬೆಳೆಗಳಾದ ಬದನೆ, ಹೂಕೋಸು, ಮೆಣಸಿನಕಾಯಿ, ಎಳೆಕೋಸು, ಟೊಮೆಟೊ ಇತ್ಯಾದಿಗಳೊಂದಿಗೂ ಮಾಡ್ಬೋದು. ಹಾಗೆ ತೋಟಗಾರಿಕಾ ಬೆಳೆಗಳಿಗೂ ಮಾಡ್ಬೋದು. ತೋಟಗಾರಿಕೆ ಬೆಳೆಯಾದ ಕಾಫಿ, ಕಾಳುಮೆಣಸು, ಅಡಿಕೆ, ಬಾಳೆ, ಏಲಕ್ಕಿ, ಶುಂಠಿ, ಈರುಳ್ಳಿ ಎಲ್ಲದಕ್ಕೂ ಮಾಡ್ಬೋದು. ನೀವು ಈ ತರ ಬೆಳೆಗಳಿಗೆಲ್ಲ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ, ನಮ್ಮ ರೈತರಿಗೆ ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್? ಈ ಎಣ್ಣೆಕಾಳು ಬೆಳೆಗಳೆಲ್ಲ ನಿಮ್ದು ಬೀಜದ ಸೈಜ್ ಮೇಲೆ ನೀವು ಬೀಜೋಪಚಾರ ಮಾಡ್ಬೇಕಾಗತ್ತೆ. 1 kg ಬೀಜಕ್ಕೆ 4-10 grams ಟ್ರೈಕೋಡರ್ಮಾನ ಈ ಅಂಟು ದ್ರವಣದ ಜೊತೆಗೆ ಮಿಕ್ಸ್ ಮಾಡಿದ್ದನ್ನ ನಾವು ಉಪಯೋಗಿಸ್ಬೋದು. ಇದನ್ನ ಸಸಿ ಮಡಿಯಲ್ಲಿ, ಸಸಿ ಬುಡದಲ್ಲೂ ಹಾಕ್ಬೋದು, ಇಲ್ಲಾಂದ್ರೆ ಸಸಿ ಮಡಿಯಲ್ಲೂ ಹಾಕ್ಬೋದು ನೀವು. ಹಾಗೆ ಈ ತೋಟಗಾರಿಕೆ ಬೆಳೆಗಳಲ್ಲಿ 50 gram ಟ್ರೈಕೋಡರ್ಮನ್ನ ವರ್ಷಕ್ಕೆ 2 times ಈ ಉಂಗುರ ಹೇಗೆ ಹಾಕ್ತಿರಲ್ಲ ಆ ರೀತಿ ಸುತ್ತಲೂ ಹಾಕಿದ್ರೆ ನಿಮಗೆ ಒಳ್ಳೆ ಉಪಯೋಗಕಾರಿಯಾಗಿರತ್ತೆ. ಅದು ಈ ಅಣಬೆ ರೋಗ ಎಲ್ಲ ಬರಲ್ಲ. ಅಡಿಕೆ ಮತ್ತೆ ತೆಂಗಿನಲ್ಲಿ ಅಣಬೆ ರೋಗ ಬರತ್ತಲ್ಲ, ಅದೆಲ್ಲ ಹತೋಟಿ ಬರತ್ತೆ. ಅದು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈರುಳ್ಳಿ ಬೆಳೀತಾರೆ ರೈತರು, ಈರುಳ್ಳಿಗೂ ಬಳಸಬಹುದಾ ಸರ್? ಹಾ, ಈರುಳ್ಳಿಗೆ ಇದು ಈರುಳ್ಳಿ ಗಡ್ಡೆ ಕೊಳೆ ರೋಗ ಇದೆಯಲ್ಲ, ಅದಕ್ಕೆ ತುಂಬಾ ಉಪಯುಕ್ತಕಾರಿಯಾಗಿದೆ. ಇವಾಗ ಅದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ, 100 liter ನೀರಿಗೆ 2 kg ಟ್ರೈಕೋಡರ್ಮ ಮತ್ತೆ 2 kg ಸುಡೋಮೊನಸ್ ಎರಡನ್ನು ಮಿಕ್ಸ್ ಮಾಡಿ, ಇವತ್ತೆ ಮಿಕ್ಸ್ ಮಾಡಿದ್ರೆ ಅಂದ್ರೆ ನಾಳೆವರೆಗೆ ಇಟ್ಟು, ನಾಳೆ ಸಂಜೆ ಮೇಲೆ 1-4 hours ಮೇಲೆ ನೀವು ಸಿಂಪರಣೆ ಮಾಡಿದ್ರೆ ಒಂದು ದಿವಸದಲ್ಲಿ ಹತೋಟಿಗೆ ಬರುತ್ತೆ. ಇದನ್ನ ಆಲ್ರೆಡಿ ಹೆಂಜಾರಪ್ಪ ಅನ್ನೋರು ಉಪಯೋಗಿಸಿದ್ದಾರೆ, ಅದರಿಂದ ಒಳ್ಳೆ ರಿಸಲ್ಟು ಬಂದಿದೆ. ಹಾಗಾಗಿ ಹರಿಯಬ್ಬೆ ಊರಿನಲ್ಲಿ ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಅಲ್ಪಾವಧಿ ಬೆಳೆಗಳಿಗೆ ಉಪಯೋಗಿಸ್ಬೋದು, ತೋಟಗಾರಿಕೆ ಬೆಳೆಗಳಿಗೆಲ್ಲ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ, ಈ ಇದನ್ನ ಬಳಕೆ ಮಾಡೋದ್ರಿಂದ ಯಾವ್ಯಾವ ತರ ಒಂದು ರೋಗಗಳನ್ನ ನಾವು ಹತೋಟಿ ಮಾಡ್ಬೋದು ಅಂತ ಹೇಳ್ತೀರಾ? ಈ ಶಿಲೀಂದ್ರನಾಶಕ ಏನಿದೆ ಇದನ್ನ ಉಪಯೋಗಿಸೋದ್ರಿಂದ ಬುಡಕೊಳ್ಳೆ ರೋಗ, ಕಾಡಿಗೆ ರೋಗ, ಶೀಘ್ರ ಸೊರಗ ರೋಗ, ಕಾಂಡ ಸೊರಗ ರೋಗ ಅಥವಾ ಅಣಬೆ ರೋಗ ಅಂತ ಏನ್ ಹೇಳ್ತೀವಿ ಅದು, ಅಥವಾ ಗಡ್ಡೆ ಕೊಳೆ ರೋಗ, ಇಂಥ ರೋಗಗಳನ್ನು ಹತೋಟಿನಲ್ಲಿ ತರಬಹುದು. ಈ ಟ್ರೈಕೋಡರ್ಮದ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ ಸರ್. ಇನ್ನೊಂದು ಈ ಸೂಡೋಮೋನಸ್ ಅಂತ ಹೇಳಿದ್ರೆ ಅದು ಯಾವ ರೀತಿ ಬಳಸಬೇಕಾಗತ್ತೆ, ಅದರಿಂದ ಏನ ರೀತಿ ಉಪಯೋಗ ಇದೆ ನಮ್ಮ ರೈತ ಬಾಂಧವರಿಗೆ ಅಂತೀರ? ಸೂಡೋಮೋನಸ್ ಫ್ಲೋರೆಸೆನ್ಸ್ ಅನ್ನೋದು ಒಂದು ದುಡ್ಡಾಣುವಾಗಿದೆ. ಇದು ಪರಿಸರ ಮಾಲಿನ್ಯ ಉಂಟು ಮಾಡುವ ಪದಾರ್ಥಗಳನ್ನು ವಿಭಜಿಸಿ ಉಪಯುಕ್ತ ಚಿಣ್ವಗಳನ್ನಾಗಿ ಮಾಡಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತದೆ. ಮತ್ತೆ ಅದೊಂದೇ ಅಲ್ಲದೆ ಇದು ಹಲವು ರೋಗಗಳನ್ನು ಹತೋಟಿಗೆ ತರುತ್ತದೆ. ಇವನು ಆಗ್ಲೇ ಹೇಳಿದೆ ಟ್ರೈಕೋಡರ್ಮ ಜೊತೆಗೆ ಸುಡೋಮೋನಸ್ ಅನ್ನು ಒಟ್ಟಿಗೆ ಬಳಸಬೇಕು ಅಂತ. ಇದನ್ನು ಬಳಸೋ ವಿಧಾನ ಹೇಗೆ ನಾವು ಟ್ರೈಕೋಡರ್ಮನ್ ಬಳಸ್ತೀವೋ ಅದೇ ರೀತಿನಲ್ಲಿ ಬಳಸೋದು. ಒಂದು ಬೀಜೋಪಚಾರ ಮಾಡ್ಬೋದು, ಆಮೇಲೆ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಬೋದು, ಮತ್ತೆ ಸಸ್ಯಗಳ ಬೇರುಗಳಿಗೂ ಉಪಚರಿಸ್ಬೋದು. ಇವಾಗ ಆಗ್ಲೇ ನಾನು ಹೇಳಿದ್ದೀನಿ ಅದು ಹೇಗೆ ಅಂಟದ್ರವಣ ಮಾಡೋದು ಅಂತೆಲ್ಲ ಬೀಜೋಪಚಾರಕ್ಕೆ. ಇದನ್ನ ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸ್ಬೋದು ಮುಖ್ಯವಾಗಿ ಅಂತೀರ ಈ ಸೂಡೋಮೋನಸ್ ಅನ್ನ? ಸೂಡೋಮೋನಸ್ ಅನ್ನ ನಾವು ಮುಖ್ಯವಾಗಿ ತರಕಾರಿ ಬೆಳೆಗಳಾದ ಆಲ್ಮೋಸ್ಟ್ ಎಲ್ಲಾ ತರಕಾರಿಗೂ ಯೂಸ್ ಮಾಡ್ಬೋದು. ಟೊಮೆಟೊ, ದಪ್ಪ ಮೆಣಸಿನ್ಕಾಯಿ, ಬೆಂಡೆ, ಬದನೆ, ಎಲೆಕೋಸು, ಹೂಕೋಸು, ಕ್ಯಾರೆಟು, ಅವರೆ, ಗರ್ಕಿನ್, ಇಲ್ಲಿ ಈ ಭಾಗದಲ್ಲಿ ಗರ್ಕಿನ್ ಜಾಸ್ತಿ ಬೆಳೀತಾರೆ, ಮೆಣಸಿನ್ಕಾಯಿ ಬೆಳೀತಾರೆ, ಹೀರೆಕಾಯಿ ಸಿಗತ್ತೆ, ಆಮೇಲೆ ಹೂವುಗಳಾದ ಸುಗಂಧರಾಜ, ಆಮೇಲೆ ಸೇವಂತಿಗೆ, ಕನಕಾಂಬ್ರ, ಜರ್ಬೆರ ಇಂಥದಕ್ಕೂ ಬಳಸ್ಬೋದು. ಹಾಗೆ ತೋಟಗಾರಿಕಾ ಬೆಳೆಗಳಾದ ಬಾಳೆ, ಪಪ್ಪಾಯ, ಗಜನಿಂಬೆ, ದಾಳಿಂಬೆ, ದಾಳಿಂಬೆಗೆ ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಮತ್ತೆ ಟ್ರೈಕೋಡರ್ಮ ಯಾವ್ಯಾವ ತರ ಒಂದು ರೋಗಗಳನ್ನ ಹತೋಟಿ ಮಾಡುತ್ತೆ ಅಂತ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ. ಅದೇ ರೀತಿ ಸೂಡೋಮೋನಸ್ ಬಳಸೋದ್ರಿಂದ ಯಾವ್ಯಾವ ತರ ಒಂದು ರೋಗಗಳನ್ನ ಹತೋಟಿ ಮಾಡಬಹುದು ಅಂತೀರ ಸರ್? ಸೂಡೋಮೋನಸ್ ಬಳಸೋದ್ರಿಂದ ಎಲೆ ಚುಕ್ಕೆ ರೋಗ ಏನಿದೆ ಅದು ಹತೋಟಿಗೆ ಬರುತ್ತೆ. ಮತ್ತೆ ನಿಮಗೆ ಬೇರೆ ಬೇರೆ ಯೋಗ ನಾವು ಹೇಗೆ ಇದರಲ್ಲಿ ಟ್ರೈಕೋಡರ್ಮದಲ್ಲಿ ಹೇಳಿದ್ವಲ್ಲ ಹಾಗೆ ಸೊರಗ ರೋಗ, ಆಮೇಲೆ ಗಡ್ಡೆ ಕೊಳೆ ರೋಗ ಇಂಥದ್ದೆಲ್ಲ ರೋಗಗಳನ್ನು ನಿಯಂತ್ರಣ ಮಾಡ್ಬೋದು ನಾವು. ಇದನ್ನ ಹೇಗೆ ನಾವು ಉಪಚರಿಸಬೇಕು ಅಂತ ಹೇಳೋದಿದ್ರೆ, ಒಂದು ಸಸಿ ಮಡಿಗಳಿಗೆ ಹಾಕ್ಬೋದು 2-3 kg ಜೈವಿಕ ಪೀಡನಾಶಕನ ನಾವು ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಒಂದು 15 ದಿವಸ ಬಿಟ್ಟು ಆಮೇಲೆ ಹಾಕ್ಬೋದು. ಇಲ್ಲಾಂದ್ರೆ ನಾವು ಬಿತ್ತನೆ ಸಮಯದಲ್ಲಿ ಕೊಡುಗೆ ಗೊಬ್ಬರ ಹಾಗೂ ಜೈವಿಕ ಪೀಡನಾಶಕವನ್ನು ಪ್ರತಿ ಗಿಡಕ್ಕೆ 5 kg ಕೊಡಬೇಕು. ಇವಾಗ ಏನ್ ನಾವು ಕೊಡುಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ. ಮತ್ತೆ ಯಾವ ಫ್ರೀಕ್ವೆನ್ಸಿನಲ್ಲಿ ಕೊಡಬೇಕು ಅಂದ್ರೆ, ಇವಾಗ ತೋಟಗಾರಿಕೆ ಬೆಳೆಗಳಾದ್ರೆ ಅದನ್ನ ಪ್ರತಿ 6 ತಿಂಗಳಿಗೆ ಒಂದ್ಸತಿ ಕೊಡಬೇಕು. ಮತ್ತೆ ಸಂರಕ್ಷಿತ ಬೆಳೆಗಳೇನಿರತ್ತೆ ಈ ಜರ್ಬೆರ ಅಂತದೆಲ್ಲ, ನಾವೇನು ಕರ್ಬೂಜ ಅಥವಾ ಕಲ್ಲಂಗಡಿನ ಸಂರಕ್ಷಿತ ಬೆಳೆಯಾಗಿ ಬೆಳಿತೀವಿ ಗ್ರೀನ್ ಹೌಸ್ಗಳಲ್ಲಿ, ಅದಕ್ಕೆ ಸಸಿ ಮಡಿಗಳಿಗೆ ತಿಂಗಳಿಗೊಮ್ಮೆ ಸೂಚಿಸಿದಂತೆ ತಯಾರಿಸಲ್ಪಟ್ಟ ಕೊಡುಗೆ ಗೊಬ್ಬರನ್ನು ಕೊಡಬೇಕಾಗತ್ತೆ ನಾವು. ಇದನ್ನ ನಮ್ಮ ರೈತ ಬಂಧುವರು ಪ್ರತಿ ವರ್ಷನೂ ಬಳಸಬೇಕಾ? ಹೌದು, ನಾವು ಇದ್ ಯಾಕೆ ಬಳಸ್ಬೇಕು ಏನು ಅಂದ್ರೆ, ನಾವು ಆಗ್ಲೇ ಹೇಳಿದಿರುವಂತೆ ನಾವೇನು ಕಳೆನಾಶಕ ಹೊಡೆದು ಇದು ಭೂಮಿನಲ್ಲಿ ಇರೋಂತ ಈ ಇದನ್ನ ಕಮ್ಮಿ ಮಾಡಿದೀವಿ, ಅದನ್ನ ರೀಫರ್ನಿಶ್ ಮಾಡೋದಕ್ಕೆ ಇದನ್ನ ನಾವು ಬಳಸ್ತಾ ಇದೀವಿ. ಇದನ್ನ ಪ್ರತಿ ವರ್ಷ ಬಳಸೋದ್ರಿಂದ ನಿಮಗೆ ಮುಂದೆ ರೋಗಗಳು ಕಮ್ಮಿ ಆಗತ್ತೆ, ಆಮೇಲೆ ಮತ್ತೆ ಜೈವಿಕ ಪ್ರಕ್ರಿಯೆ ಏನಿದೆ ಈ ಹ್ಯೂಮಸ್ ಫಾರ್ಮೇಷನ್ ಅಥವಾ ಮೇಲಿನ ಮಣ್ಣು ಈ ಸತ್ವಾಂಶಗಳನ್ನ ನಾವು ಬೇಕು ಅಂತ ಅನ್ಕೊಂತಾ ಇದೀವಿ, ಅದು ಅಭಿವೃದ್ಧಿ ಆಗತ್ತೆ. ಅದು ಅಭಿವೃದ್ಧಿ ಆಯ್ತು ಅಂದ್ರೆ ನಿಮಗೆ ಯೂರಿಯಾ, ರಂಜಕ ಅಂತದ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗತ್ತೆ. ಮತ್ತೊಂದಂದ್ರೆ ಇದು ಏನ್ ಮಾಡತ್ತೆ ಅಂದ್ರೆ ನಿಮಗೆ ಲಘು ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಿಕೊಡತ್ತೆ. ಅದು ಒದಗಿಸಿ ಕೊಡಲಿಕ್ಕೆ ಇದನ್ನ ಪ್ರತಿ ವರ್ಷನೂ ನೀವು ಯೂಸ್ ಮಾಡಿದ್ರೆ ನಿಮ್ಮ ಮಣ್ಣಿನ ಜೀವ ಮತ್ತೆ ಬರ್ತಾ ಹೋಗತ್ತೆ, ತುಂಬ್ಕಂತಾ ಹೋಗತ್ತೆ. ಹಾಗಾಗಿ ಇದನ್ನ ಪ್ರತಿ ವರ್ಷನೂ ಬಳಸಬೇಕು. ಸಾಕಷ್ಟು ಜನ ನಮ್ಮ ರೈತ ಬಾಂಧವರು ಬಿತ್ತನೆ ಸಂದರ್ಭದಲ್ಲಿ ರಾಸಾಯನಿಕ ಬೀಜೋಪಚಾರ ಮಾಡ್ತಾರೆ, ಈ ಕ್ಲೋರೋಪಿರಿಪಿಸ್ ಆ ತರದ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ತಂದು ಹೆಚ್ಚು ಬಳಕೆ ಮಾಡ್ತಾರೆ. ನಾವು ಈ ಶಿಲೀಂದ್ರನಾಶಕಗಳು ಬಳಸೋದಕ್ಕೂ ಆ ತರ ರಾಸಾಯನಿಕದಲ್ಲಿ ಬಳಸೋದಕ್ಕೂ ಏನ್ ವ್ಯತ್ಯಾಸ ಅಂತೀರಾ ಸರ್? ರಾಸಾಯನಿಕದ್ದು ಬಳಸೋದ್ರಿಂದ ಏನಾಗತ್ತೆ ಅಂದ್ರೆ, ನಿಮಗೆ ಏನಂದ್ರೆ ಅದು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಏನ್ ಹೇಳ್ತಾರೆ ಅದು ಆಗಿರತ್ತೆ. ಸೊ ನಿಮಗೆ ಉಪಯುಕ್ತಕಾರಿ ಆಗಿರುವಂತ ಜೀವಾಣುಗಳು, ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಡತ್ತೆ. ಈ ಜೈವಿಕ ಶಿಲೀಂದ್ರನಾಶಕಗಳನ್ನು ಬಳಸೋದ್ರಿಂದ ನಿಮಗೆ ಉಪಯುಕ್ತಕಾರಿ ಆಗಿರುವಂತ ಜೀವಾಣುಗಳು ಉಳ್ಕೊಂಡಿರತ್ತೆ, ಅದರಿಂದ ಅಭಿವೃದ್ಧಿನೂ ಆಗತ್ತೆ. ಹಾಗಾಗಿ ನಿಮಗೆ ರಾಸಾಯನಿಕಕ್ಕಿಂತ ಜೈವಿಕ ಬೀಜೋಪಚಾರ ಮಾಡೋದು ತುಂಬಾ ಮುಖ್ಯವಾದದ್ದು. ಮತ್ತೆ ಇನ್ನೊಂದು ವಿಷಯ ಮಾಹಿತಿ ಏನ್ ಕೊಡ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ನಿಮಗೆ ಎರಡು ಬೇಕು, ರಾಸಾಯನಿಕನೂ ಬೇಕು ಜೈವಿಕ ಅಂಶನೂ ಬೇಕು. ಆದರೆ ನೀವು ತುಂಬಾ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಉಪಯೋಗಿಸ್ಬೇಕಂದ್ರೆ, ನೀವು ರಾಸಾಯನಿಕ ಬಳಸ್ತಾ ಇರಬೇಕಾದ್ರೆ ಜೈವಿಕನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಜೀವಾಣುಗಳು ಏನಿರುತ್ತೆ ಅವು ಸತ್ತೋಗ್ಬಿಡ್ತವೆ. ಸೊ ಇವಾಗ ನೀವು ಏನೇ ಯೂರಿಯಾ ಅಥವಾ ಫಾಸ್ಫೇಟ್ ಅಥವಾ ಏನೇ ಕೊಟ್ಟರು ಒಂದು 15 ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ಈ ಜೀವಾಣುಗಳನ್ನು ಹಾಕಬೇಕು. ಮತ್ತು ಈ ಜೀವಾಣುಗಳು ಅಲ್ಲಿ ಭೂಮಿನಲ್ಲಿ ಸ್ಪ್ರೆಡ್ ಆಗಿ ಬೆಳ್ಕೊಂಡ್ಮೇಲೆ ಮತ್ತು ಅದು ಬೆಳೀಲಿಕ್ಕೆ ಅಟ್ಲೀಸ್ಟ್ ಒಂದು ವಾರನಾದ್ರೂ ಬೇಕು. ಅದಕ್ಕೆ ಒಂದು 15 ದಿವಸ ಬಿಟ್ಟು ಆಮೇಲೆ ನೀವೇನು ಕೆಮಿಕಲ್ ಕೊಡಬೇಕು ಅಂತಿದ್ದೀರೋ ಅದನ್ನು ಕೊಡ್ಬೋದು. ಬಟ್ ಎರಡು ಮಿಕ್ಸ್ ಮಾಡಿ ಕೊಡ್ತೀನಿ ಅಂತ ಹೋದಾಗ ಇದು ಕೊಟ್ಟಿದ್ದು ವೇಸ್ಟ್ ಆಗುತ್ತೆ, ಯಾಕಂದರೆ ಇದು ಸತ್ತೋಗ್ಬಿಡುತ್ತೆ. ನನಗೆ ನಮ್ಮ ರೈತ ಬಾಂಧವರು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಕ್ರಿಮಿನಾಶಕಗಳನ್ನು ಬಳಸಿದಾಗ ನಮ್ಮ ಭೂಮಿಯ ಫಲವತ್ತತೆಯೂ ಕಡಿಮೆ ಆಗುತ್ತೆ, ಮತ್ತು ನಾವು ತಿಂತಕ್ಕಂಥ ಆಹಾರದಲ್ಲೂ ಸಾಕಷ್ಟು ವಿಷಕಾರಿ ಅಂಶ ಇದಾಗಿಬಿಟ್ಟು ನಮ್ಮ ಆರೋಗ್ಯಕ್ಕೂ ಸಾಕಷ್ಟು ತೊಂದರೆ ಆಗುತ್ತೆ ಅಂತೀರಾ ಸರ್? ಹೌದು, ಇದು ಏನಾಗುತ್ತೆ ಅಂದರೆ ಇವಾಗ ನಮಗೆ ಒಂದು ಕೆಮ್ಮಾಗತ್ತೆ, ಕೆಮ್ಮಾದಾಗ ನಮಗೇನಂತಾರೆ ಡಾಕ್ಟ್ರು, ಒಂದು ಸ್ಪೂನ್ ಕುಡೀರಿ ಕೆಮ್ಮಿನ ಔಷಧಿ ಅಂತ ಹೇಳ್ತಾರೆ. ಬಟ್ ಆದರೆ ನಾವೇನು ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಗಿದ ತಕ್ಷಣ 2 ಸ್ಪೂನ್ ಕುಡಿತೀವಿ ಕಂಟ್ರೋಲಿಗೆ ಬರಲಿ ಅಂತ, ಅದು ಡಾಕ್ಟರ್ ಹತ್ರ ಕೇಳೂ ಇರಲ್ಲ ನಾವು. ಅದೇ ರೀತಿ ನಾವು ಗಿಡಗಳಿಗೂ ಏನು ರಾಸಾಯನಿಕ ಗೊಬ್ಬರಗಳಾಗಲಿ ಏನೇ ಆಗಲಿ ಕೊಡಬೇಕಾದ್ರೆ ವೈಜ್ಞಾನಿಗಳು ಏನು ಹೇಳಿರ್ತಾರೋ ಅದಕ್ಕಿಂತ ದುಪ್ಪಟ್ಟು ಅಥವಾ ಜಾಸ್ತಿನೇ ಕೊಡ್ತೀವಿ. ಯಾಕೆಂದರೆ ಫಲವತ್ತತೆ ಜಾಸ್ತಿ ಆಗಲಿ, ಇದು ಇಳುವರಿ ಜಾಸ್ತಿ ಸಿಗಲಿ ಅಂತ. ಆದ್ದರಿಂದ ಏನಾಗ್ತಾ ಇದೆ ಅಂದರೆ, ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳಿಗಿಂತ ಜಾಸ್ತಿ ಮಣ್ಣಲ್ಲಿ ನಮಗೆ ಬೇಡದೇ ಇರೋ ಇದನ್ನು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ವಸ್ತುಗಳು ಸೇರ್ಕೊಳ್ತಾ ಇದೆ. ಇದು ಸೇರ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂದರೆ, ಅದರಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತಾ ಇದೆ. ಈ ಸೂಕ್ಷ್ಮಾಣುಜೀವಿಗಳು ಸತ್ತೋದ್ರೆ ಏನಾಗುತ್ತೆ ಅಂದರೆ, ನಾನು ಮೊದಲೇ ಹೇಳಿದೆ ಸಕ್ಕರೆ ಹೇಗೆ ಕರಗಿದ್ರೆ ಮಾತ್ರ ಅದು ಸಿಹಿಯನ್ನು ಕೊಡುತ್ತೆ, ಅದೇ ರೀತಿ ಈ ಗೊಬ್ಬರಗಳನ್ನು ನಾವು ರಾಸಾಯನಿಕ ಗೊಬ್ಬರಗಳನ್ನು ಏನು ಕೊಡ್ತೀವಿ ಅದು ಕರಗಿ ಗಿಡಕ್ಕೆ ಎಳ್ಕೊಳ್ಳೋ ರೀತಿ ಆದರೆ ಮಾತ್ರ ಉಪಯೋಗಕಾರಿ, ಇಲ್ಲ ಅಂದರೆ ಮಣ್ಣಿನಲ್ಲಿರೋ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನು ಅದು ನಾಶ ಮಾಡಿಬಿಡುತ್ತೆ. ಆದ್ದರಿಂದ ನಮ್ಗೆ ಇವತ್ತಿನ ದಿವಸ ನಮ್ಮದು ಮಣ್ಣಿನ ಏನು ಫಲವತ್ತತೆ ಇದೆ ಅದು ಕಮ್ಮಿ ಆಗ್ತದೆ, ಯಾಕಂದರೆ ಅದರಲ್ಲಿ ರಾಸಾಯನಿಕ ಅಂಶ ಜಾಸ್ತಿ ಆಗ್ತಾ ಇದೆ. ಇವಾಗ ನೀವು ನೋಡಿದರೆ ಮಳೆ ಜಾಸ್ತಿಯಾಗಿ ನೀರು ನಿಲ್ತು ಅಂದರೆ 4 ದಿವಸ ಒಣಗಿದ ಮೇಲೆ ಅಲ್ಲಿ ಮೇಲ್ಗಡೆ ಉಪ್ಪಿನ ಪದ್ರ ಕಡ್ದಂಗೆ ಕಟ್ಟತ್ತೆ ಬೆಳ್ಳಗೆ. ಇದು ಯಾಕೆ ಅಂದರೆ ಇರೋ ರಾಸಾಯನಿಕ ಅಂಶಗಳು ಎಲ್ಲ ಸಾಲ್ಟಿಫೈ ಆಗ್ತಾ ಇದೆ, ಹಾಗಾಗಿ ನಿಮ್ಮ ಫಲವತ್ತತೆಯೂ ಕಮ್ಮಿ ಆಗ್ತಾ ಇದೆ. ಸಾಕಷ್ಟು ಜನ ರೈತರು ಇತ್ತೀಚೆಗೆ ಈ ಜೈವಿಕ ಗೊಬ್ಬರ ಬಳಸಬೇಕು, ಸಾವಯವ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು, ಜೀರೋ ಕಲ್ಟಿವೇಷನ್ ಈ ಥರ ಎಲ್ಲ ಸಾಕಷ್ಟು ಹೇಳ್ತಾರೆ. ಈ ಥರ ಒಂದು ಕೃಷಿ ಮಾಡಿದಾಗ ನಮ್ಮ ಹೆಚ್ಚು ನಮ್ಮ ಭೂಮಿ ಫಲವತ್ತತೆ ಆಗಿ ನಮಗೆ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರ? ನಾವೇನು ಹೇಳಕ್ ಬಯಸೋದಂದ್ರೆ, ಎರಡೂ ಇಂಪಾರ್ಟೆಂಟ್, ಜೀವಾಣುಗಳು ಇಂಪಾರ್ಟೆಂಟು, ರಾಸಾಯನಿಕ ಗೊಬ್ಬರಗಳು ಇಂಪಾರ್ಟೆಂಟ್, ಆದರೆ ಮಿತವಾಗಿ ಬಳಸಬೇಕು. ಈ ವಿಜ್ಞಾನಿಗಳು ಹೇಗೆ ಹೇಳಿರ್ತಾರೋ ಅದನ್ನು ಬಳಸಬೇಕು. ಅದು ಬಿಟ್ಟು ನಾವೇ ಡಾಕ್ಟರ್ಗಳಾಗಿ ನಾವೇ ಜಾಸ್ತಿ ಬಳಸಿದರೆ ಆವಾಗ ಭೂಮಿನಲ್ಲಿ ಏನು ಪೋಷಕಾಂಶಗಳಿರುತ್ತೆ ಅಥವಾ ಭೂಮಿನ ಏನು ಜೀವ ಅನ್ನೋದಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನು ಇಂಪಾರ್ಟೆಂಟು ಅಂದರೆ, ಈ ಜೀವಾಣುಗಳು ಬದುಕೊಂಡಿರಬೇಕು, ಪೋಷಕಾಂಶಗಳು. ಇವಾಗ ನಾವು ಏನು ಹೇಳಬೇಕು ಬಯಸ್ತೀವಿ ಅಂದರೆ, ನೀವು ಮೊದಲು ಏನೇ ಕೃಷಿ ಮಾಡೋಕ್ಕಿಂತ ಮುಂಚೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಬೇಕು. ಮಣ್ಣು ನೀರು ಪರೀಕ್ಷೆ ಮಾಡಿದಾಗ ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಇರುತ್ತೆ ನಿಮ್ಮ ಮಣ್ಣಲ್ಲಿ, ಕೆಲವೊಂದು ಜಾಸ್ತಿ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಎಷ್ಟು ನೀವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು ಅನ್ನೋದು ವಿಜ್ಞಾನಿಗಳು ಹೇಳ್ತಾರೆ. ಅದು ಮಣ್ಣು ನೀರು ಪರೀಕ್ಷೆ ಮಾಡದೆ ನೀವು ಸುಮ್ಮನೆ ಪಕ್ಕ ತೋಟದಲ್ಲಿ ಹಾಕಿದರೆ ನಾನು ಹಾಕ್ತೀನಿ ಅಂತ ಹೋದರೆ ಅವಾಗ ಅದು ಇಳುವರಿನೂ ಕಮ್ಮಿ ಆಗುತ್ತೆ, ಎಲ್ಲನೂ ಕಮ್ಮಿ ಆಗುತ್ತೆ. ನೀವು ಬರೀ ಜೈವಿಕ ವಸ್ತುಗಳಿಂದನೇ ಮಾಡ್ತೀನಿ ಅಂದರೂ ಕಷ್ಟ, ಬರೀ ರಾಸಾಯನಿಕ ವಸ್ತುಗಳಿಂದನೇ ಕೃಷಿ ಮಾಡ್ತೀನಿ ಅಂದರೂ ತೊಂದರೆ ಆಗುತ್ತೆ. ನಮ್ಮದು ಬಲವಾಗಿ ಇರಬೇಕು. ಸರ್, ಈ ಜೈವಿಕ ಸೂಕ್ಷ್ಮಾಣುಗಳ ಬಗ್ಗೆ ಸಾಕಷ್ಟು ವಿಷಯಗಳು ತಿಳಿಸಿಕೊಟ್ರೆ ನಮ್ಮ ರೈತ ಬಾಂಧವರಿಗೆ, ಈ ಜೈವಿಕ ಸೂಕ್ಷ್ಮಾಣುಗಳನ್ನ ಬಳಸಬೇಕಾದ್ರೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ನಮ್ಮ ರೈತ ಬಾಂಧವರು? ಹೌದು, ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಳಸಬೇಕಾಗತ್ತೆ. ಯಾಕಂದರೆ ಉತ್ತಮ ಗುಣಮಟ್ಟದಾಗಿರಬೇಕು, ನೀವೇನು ಜೈವಿಕ ನಾಶಕಗಳನ್ನು ಬಳಸ್ತಾ ಇದ್ದೀರಿ ಅದು ಉತ್ತಮ ಗುಣಮಟ್ಟದಾಗಿರ್ಬೇಕು, ಇಲ್ಲ ಅಂದರೆ ನಿಮ್ಮ ಫಲಿತಾಂಶ ಬೇಗನೆ ದೊರೆಯೋದಿಲ್ಲ. ಮತ್ತು ಇನ್ನೊಂದು ಅಂದರೆ, ನೇರ ಬಿಸಿಲು ಬೀಳಬಾರ್ದು. ನೀವೇನು ಇದನ್ನು ಕೊಟ್ಟಿಗೆ ಒಬ್ಬರ ಜೊತೆಗೆ ಮಿಕ್ಸ್ ಮಾಡಿರ್ತೀರಿ, ಅದಕ್ಕೆ ನೇರ ಬಿಸಿಲು ಬಿತ್ತು, ಆವಾಗಲೇ ಹೇಳ್ದಂಗೆ ತೆಂಗಿನ ಗರಿ ಏನಾದ್ರು ಮುಚ್ಚಿಡ್ಬೇಕು ಅಥವಾ ಗೋಣಿ ಏನಾದ್ರು ಮುಚ್ಚಿಡ್ಬೇಕು ಅಂತ. ಮತ್ತೆ ಬೆಂಕಿ ಶಾಖ ಇರಬಾರ್ದು ಹತ್ತಿರದಲ್ಲೇ, ಅತಿ ತಂಪಾದ ಸ್ಥಳದಲ್ಲಿ ಇಟ್ಟರೂ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀರು ಹರಿದು ಬರ್ತಿರೋ ಕಡೆ ಇಟ್ಟರೆ ಇದೆಲ್ಲ ಹರಿದೋಗೋ ಚಾನ್ಸಸ್ಸು ಇರುತ್ತೆ. ಮತ್ತೆ ಇನ್ನೊಂದಂದ್ರೆ, ಯಾವುದೇ ಕಾರಣಕ್ಕೆ ರಾಸಾಯನಿಕ ಗೊಬ್ಬರದ ಜೊತೆಗೆ ಇದನ್ನು ಮಿಕ್ಸ್ ಮಾಡಬಾರ್ದು. ರಾಸಾಯನಿಕ ಗೊಬ್ಬರ ಆಗಿರಲಿ ಕ್ರಿಮಿ ಅಥವಾ ಕೀಟನಾಶಕಗಳಾಗಿರಲಿ ಅದ್ರ ಜೊತೆಗೆ ಮಿಶ್ರ ಮಾಡಬಾರ್ದು. ಏನೇ ಮಾಡೋದಿದ್ರು ಒಂದು 15 ದಿವಸ ಗ್ಯಾಪ್ ಬಿಟ್ಟು ಮೊದಲು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಮೊದಲು ಹೊಡಿಬೇಕು, ಆಮೇಲೆ ಒಂದು 15 ದಿವಸ ಬಿಟ್ಟು ಗೊಬ್ಬರನ ಹಾಕಬೇಕು. ಗೊಬ್ಬರ ಹಾಕಿದ್ಮೇಲೆ ಮತ್ತೆ 15 ದಿವಸ ಬಿಟ್ಟು ಆಮೇಲೆ ನೀವು ಮತ್ತೆ ಏನು ಯೂರಿಯಾ ಅಥವಾ ಏನಾದ್ರು ಕೊಡಬೇಕು ಅಂತಿದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಅದನ್ನು ಕೊಡಬಹುದು. ಇಲ್ಲ ಅಂದ್ರೆ ನೀವೇನು ಬಳಸಿರ್ತೀರೋ ಅದು ಉಪಯೋಗಕ್ಕೆ ಬರಲ್ಲ. ಹಾಗಿದ್ರೆ ನಮ್ಮ ರೈತ ಬಾಂಧವರು ಈ ಕೃಷಿಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಯಾವ ರೀತಿ ನಿಮ್ಮನ್ನು ಸಂಪರ್ಕ ಮಾಡಬಹುದು ಸರ್? ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ನಲ್ಲಿ ಇರ್ತೀವಿ. ಇಲ್ಲೇ ನಮ್ಮ ಆಫೀಸ್ ಇದೆ. ನನ್ನ ಫೋನ್ ನಂಬರು 8008805254254. 8088054254. ನನ್ನ ಹೆಸರು ರಾಜೇಂದ್ರ. ಇನ್ನು ಈ ತರ ಈ ಜೈವಿಕ ಗೊಬ್ಬರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಇಲ್ಲಿ ಬಂದು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡ್ತೀರಾ. ಬರ್ಲಕ್ ಆಗದಂತವ್ರು ಈ ಫೋನ್ ಮುಖಾಂತರ ನಿಮ್ಮನ್ನು ಸಂಪರ್ಕ ಮಾಡಬಹುದು. ಹೌದು, ಬಹಳ ಸಂತೋಷ ಸರ್. ಇದುವರೆಗೂ ಈ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು, ಅದರ ಪ್ರಾಮುಖ್ಯತೆ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಕೃಷಿಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತು ಬಳಕೆ ಈ ಕುರಿತು ಇದುವರೆಗೂ ಹಿರಿಯೂರು ಬಬ್ಬೂರು ಫಾರಂನ ಜೀವಸುಧಾ ಗ್ರೀನ್ಟೆಕ್ ಪ್ರೈವೇಟ್ ಲಿಮಿಟೆಡ್ನ ರಾಜೇಂದ್ರ ಜಿ ಮಾವಿನಕುರುವೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700001 0001 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 4242 ಅಷ್ಟೇ ಸುಲಭ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಸಂಗೀತ ಶ್ರೀಕಿಶನ್ ಮತ್ತು ಹೆಚ್ ಆರ್ ಕೆ ಪ್ರಸಾದ್ ಅವರ ಧ್ವನಿಗಳಲ್ಲಿ. ಚಿನ್ನವಾ ತೂಗಿರೋ ರನ್ನವಾ ತೂಗಿರೋ ಬೇಲೂರ ಚನ್ನಿಗನ, ತೂಗಿರೋ ಚಿನ್ನವಾ ತೂಗಿರೋ ರನ್ನವಾ ತೂಗಿರೋ ಬೇಲೂರ ಚನ್ನಿಗನ, ತೂಗಿರೋ ಬೇಲೂರ ಚನ್ನಿಗನ. ಗಿಡದ ಮರ ಹುಟ್ಟಿ ಬೇಲೂರಿಗೆ ಬೇರು ಹರಿದಾವೋ, ಬೇಲೂರಿಗೆ ಬೇರು ಹರಿದಾವೋ, ಹಳೆಬೀಡು ಊರಿಗೆ ಮೊಗ್ಗು ಸುರಿದಾವೋ, ಬೇಲೂರಿಗೆ ಬೇರು ಹರಿದಾವೋ, ಹಳೆಬೀಡು ಊರಿಗೆ ಮೊಗ್ಗು ಸುರಿದಾವೋ, ಊರಿಗೆ ಮೊಗ್ಗು ಸುರಿದಾವೋ. ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚೆನ್ನಿಗನ, ತೂಗಿರೋ ಬೇಲೂರ ಚೆನ್ನಿಗನ. ಏರಿ ಬರುವೋದ ನೋಡಾಣ ಬನ್ನಿರಿ ಜನರೆಲ್ಲ, ಚೆನ್ನಯ್ಯ ಬಿಳಿಯಾನೆ ಏರಿ ಬರುವೋದ, ಬಿಳಿಯಾನೆ ಏರಿ ಬರುವೋದ. ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚೆನ್ನಿಗನ, ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚೆನ್ನಿಗನ, ತೂಗಿರೋ ಬೇಲೂರ ಚೆನ್ನಿಗನ. ಜನಪದ ಗೀತೆಯನ್ನ ಕೇಳಿದ್ರಿ ರೈತ ಬಾಂಧವರೇ. ಇನ್ನು ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಹರಳು ಬೀಜ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,313 ರೂಪಾಯಿಗಳು, ಅಲಸಂದೆ 6,636 ರೂಪಾಯಿಗಳಿಂದ ಗರಿಷ್ಠ 6,789 ರೂಪಾಯಿಗಳು, ಹೈಬ್ರಿಡ್ ಜೋಳ 1,769 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿದೆ, ಮೆಕ್ಕೆಜೋಳ ಹೈಬ್ರಿಡ್ 1,961 ರೂಪಾಯಿಗಳಿಂದ 2,237 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಗೆಜ್ಜೆ ಶೇಂಗಾಕ್ಕೆ ಕನಿಷ್ಠ 5,301 ರೂಪಾಯಿಗಳಿಂದ ಗರಿಷ್ಠ 6,312 ರೂಪಾಯಿಗಳು, ಸೂರ್ಯಕಾಂತಿ 4,551 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿದೆ. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಸೇಬು 4,500 ರೂಪಾಯಿಗಳಿಂದ 7,200 ರೂಪಾಯಿಗಳು, ಬೂದುಕುಂಬಳಕಾಯಿ 600 ರೂಪಾಯಿಗಳಿಂದ 800 ರೂಪಾಯಿಗಳು, ಬಾಳೆಹಣ್ಣು 3,300 ರೂಪಾಯಿಗಳಿಂದ 4,000 ರೂಪಾಯಿಗಳು, ಪಚ್ಚಬಾಳೆ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹುರುಳಿಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಬೀಟ್ರೋಟ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹಾಗಲಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಸೋರೆಕಾಯಿ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು, ಬದನೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಎಲೆಕೋಸು 400 ರೂಪಾಯಿಗಳಿಂದ 600 ರೂಪಾಯಿಗಳು, ಕ್ಯಾರೆಟ್ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು, ಹೂಕೋಸು 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಸಪೋಟೊ 1,000 ರೂಪಾಯಿಗಳಿಂದ 1,800 ರೂಪಾಯಿಗಳು, ಸೌತೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ನುಗ್ಗೆಕಾಯಿ 8,000 ರೂಪಾಯಿಗಳಿಂದ 9,000 ರೂಪಾಯಿಗಳು, ಅವರೆಕಾಯಿ 3,400 ರೂಪಾಯಿಗಳಿಂದ 3,800 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 2,600 ರೂಪಾಯಿಗಳಿಂದ 3,200 ರೂಪಾಯಿಗಳು, ಕರ್ಬೂಜ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ನವಿಲುಕೋಸು 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಬೆಂಡೆಕಾಯಿ 3,600 ರೂಪಾಯಿಗಳಿಂದ 4,000 ರೂಪಾಯಿಗಳು, ನಿಂಬೆಹಣ್ಣು 1,800 ರೂಪಾಯಿಗಳಿಂದ 2,300 ರೂಪಾಯಿಗಳು, ಮೆಕ್ಕೆಜೋಳ 2,089 ರೂಪಾಯಿಗಳಿಂದ 2,250 ರೂಪಾಯಿಗಳು, ಈರುಳ್ಳಿ 300 ರೂಪಾಯಿಗಳಿಂದ 1,850 ರೂಪಾಯಿಗಳು, ಕಿತ್ತಳೆ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಪಪ್ಪಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಅನಾನಸ್ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ದಾಳಿಂಬೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಆಲೂಗಡ್ಡೆ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಮೂಲಂಗಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಹೀರೆಕಾಯಿ 3,200 ರೂಪಾಯಿಗಳಿಂದ 3,500 ರೂಪಾಯಿಗಳು, ಸೀಮೆ ಬದನೆಕಾಯಿ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಸುವರ್ಣಗೆಡ್ಡೆ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು,